ಈಗ ಕೇಳಿ ಸೋಮಲಿಂಗಪ್ಪ ಹೊಸೂರ್ ಹಾಗೂ ಸಂಗಡಿಗರಿಂದ ಗೀಗಿ ಪದ. ಭಾರತ ದೇಶದ ನಾರಿ ರತ್ನಗಳು ತೋರಿದ ಸಚಿವರೇ ಬಲು ವಿರಸ ಕಿತ್ತೂರು ಚೆನ್ನಮ್ಮ ತಾಯಿ ಹೆಸರ ಕೇಳಿದರ ನಿತ್ಯ ಆಗತರ ಉಲ್ಲಾಸ ನಮ್ಮದರ ದಿವಸ ಯುರೋಪಿಯನ್ ಸಾಯಿಬಲ್ಲ ಕರ ಕರ ಚೆಂಡ ಕೋದ ಕಟ್ಟಿದ್ಲಂತ ಅಗಸಿ ಬಾಗಲಿಗೆ ಯುವ ಕಟ್ಟಿದ್ಲಂತ ಅಗಸಿ ಬಾಗಲಿಗೆ ಈಗಿನ ಹೆಣ್ಣು ಮಕ್ಕಳಿಗಿಂತ ಸುದ್ದಿ ತೆಗೆದು ಕೂಡ ಸಿಟ್ಟಿ ಗೆದ್ದ ಹೋಗುತ್ತಾರೆ ತಮ್ಮ ಮನೆಗೆ ಮಂದಿ ಮನೆಯಾಗಿ ಬೆಳವಣಿ ಮಲ್ಲಮ್ಮ ತಾಯಿ ಕೆಳದಿ ಚೆನ್ನಮ್ಮ ರಾಣಿ